ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಹುಕ್ಕೇರಿಯ ಕಾಡಪ್ಪ ಯಲ್ಲಪ್ಪ ಮಲ್ಲಪ್ಪ ಉಪ್ಪಾರ್ ಮತ್ತು ಸಂಗಡಿಗರಿಂದ ರಾಧಾನಾಟ ಕೇಳುವಿರಿ, ಹಾಗೂ ಮಿನಿ ಮಾಹಿತಿ ಮೂಡಿಬರಲಿದೆ. ಕೊನೆಯಲ್ಲಿ ಕೃಷಿ ಹಾಡುಗಳು ಬಿತ್ತರವಾಗಲಿವೆ. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯ ಮೇಘ ಸಂದೇಶ ಮೂಡಿಬರ್ತದ. माँ, आज स्कूल में हमें दस्त से बचने का तरीका सिखाया गया. अच्छा, क्या सिखाया गुड़िया? खाना बनाने से पहले और शौचालय या मल साफ करने के बाद हाथ साबुन से धोना, हमेशा साफ पानी का उपयोग करना और रोटा वायरस और खसरे का टीका सही समय पर लगवाना. वाह, तू तो बड़ी सयानी हो गई है. आखिर आपकी ही तो बेटी हूँ. अधिक जानकारी के लिए आशा दीदी से संपर्क करें. स्वास्थ्य एवं परिवार कल्याण मंत्रालय द्वारा जनहित में जारी. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 ಆಗಸ್ಟ್ 12 ಅಂತಾರಾಷ್ಟೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಸೂಪರ್ವೈಸರ್ ಸರ್, ಇದು ಮಳೆಗಾಲ ಅಲ್ವೇ, ಪಿಲ್ಲರ್ ಗೆ ಸಿಮೆಂಟ್ ಸೆಟ್ ಆಗುತ್ತಾ? ನಾವು ಶೆಟ್ರಿಂಗ್ ನ ತೆಗಿಬೇಕಾಗಿರೋದ್ರಿಂದ ನೀನ್ ಬೇಗ ಸೆಟ್ ಆಗುವಂತ ಸಿಮೆಂಟ್ ಗೆ ಮೇಸ್ತ್ರಿ ಹೇಳ್ದ ಸರ್? ಸಿಮೆಂಟ್ ಹೇಳದ್ನ? ಬರೀ ಮಾತಿನಿಂದ ಆಗದು, ಸಿಮೆಂಟ್ ಅನ್ನು ಬದಲಾಯಿಸಿದರೆ ಮಾತ್ರ ಕೆಲಸ ಸಾಗುತ್ತದೆ. ಬಿರ್ಲಾ A1 ಕಾಂಕ್ರೀಟ್ ಅನ್ನು ಆಯ್ಕೆ ಮಾಡಿ, ಆಪ್ಟಿಮಿಕ್ಸ್ 18 ಟೆಕ್ನಾಲಜಿಯೊಂದಿಗೆ ತಯಾರಾಗಿದೆ. ಬೇಗ ಸೆಟ್ ಆಗುವುದು ನಿಮ್ಮ ಮನೆಯನ್ನು ಬಲಿಷ್ಠವಾಗಿ ಬದಲಾಯಿಸುತ್ತದೆ. ಬಿರ್ಲಾ A1 ಕಾಂಕ್ರೀಟ್? ಹೌದು, ಫಾಸ್ಟ್ ಸೆಟ್ಟಿಂಗ್ ಆಗುವುದಲ್ಲದೆ ಅಲ್ಟಿಮೇಟ್ ಸ್ಟ್ರೆಂತ್ ಕೂಡ. ಬಿರ್ಲಾ A1 ಕಾಂಕ್ರೀಟ್, ದಿ ಫಾರ್ಎವರ್ ಸಿಮೆಂಟ್. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 80%-85%, ಬಳ್ಳಾರಿ ಜಿಲ್ಲೆ ಒಳಗ 70% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರ್ದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಮಿನಿ ಮಾಹಿತಿ ಆಲಿಸೋಣಂತ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರಗಳು. ವಾತಾವರಣ ಬದಲಾದಂಗದ, ಈ ಬದಲಾದಂತಹ ವಾತಾವರಣದ ಬಗ್ಗೆ ಕೆಲವು ಮಾತುಗಳನ್ನ ಹೇಳಬೇಕು ಅಂತ ಹೇಳಿ ಅನಿಸ್ತು ನನಗೆ. ಅದಕ್ಕೆ ನಾನು ಈ ಸಂದೇಶವನ್ನ ತಮಗೆ ಕಳಿಸ್ತಾ ಇದ್ದೀನಿ. ಮಂಗಳವಾರ ತನಕ ವಾತಾವರಣದೊಳಗೆ ಬಹಳಷ್ಟು ಬದಲಾವಣೆಗಳಾಗ್ಯಾವ, ಇದನ್ನ ನೀವು ಗಮನಿಸಬೇಕು. ಶನಿವಾರದಿಂದ ಮಂಗಳವಾರ ತನಕ ನಾನು ತಮಗೆ ಪರಿಷ್ಕೃತ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಅವರು ಹೇಳುವ ಪ್ರಕಾರ ಬಂಗಾಳ ಕೊಲ್ಲಿ ಒಳಗ ಒಂದು ವಾಯುಭಾರ ಕುಸಿತ ಆಗಿದೆ. ಆಮೇಲೆ ಇನ್ನೊಂದು ಈಶಾನ್ಯ ಅರೇಬಿಯನ್ ಸಮುದ್ರದೊಳಗ, ಅಲ್ಲೂ ಕೂಡ ಒಂದು ದೊಡ್ಡ ಚಂಡಮಾರುತ ಬೀಸ್ತಾ ಇದೆ. ಆದ್ರೆ ಆ ಚಂಡಮಾರುತಕ್ಕ ನಮಗ ಏನು ಸಂಬಂಧ ಇಲ್ಲ. ಅದು ಪಾಕಿಸ್ತಾನದ ಸಮೀಪ ಇದೆ ಮತ್ತ ಅದರ ದಾರಿ ವಾಯವ್ಯದ ಕಡೆ ಆಗ್ತದ. ಹಿಂಗಾಗಿ ಅದರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಎಲ್ಲೆಲ್ಲಿ ಕರಾವಳಿ ಪ್ರದೇಶಗಳದಾವ ಅಂತಹ ಪ್ರದೇಶಗಳಲ್ಲಿ ಅವರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಆದ್ರೆ ನಮಗ ವಿಚಾರ ಇರುವುದೇನಪ್ಪಾ ಅಂತಂದ್ರೆ ಬಂಗಾಳ ಕೊಲ್ಲಿ ಒಳಗ ಮಧ್ಯ ಬಂಗಾಳ ಕೊಲ್ಲಿ ಮತ್ತ ವಾಯುವ ಬಂಗಾಳ ಕೊಲ್ಲಿ ಒಳಗ ವಾಯುಭಾರ ಕುಸಿತದ ಆಗಿದೆ, ಡಿಪ್ರೆಷನ್ ಆಗಿದೆ. ಅದರಿಂದಾಗಿ ನಮ್ಮ ಭಾಗದೊಳಗ ವಾತಾವರಣ ಬದಲಾಗ್ಯದ ಅನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದರ ಪರಿಣಾಮವಾಗಿ ನಮ್ಮಲ್ಲಿ ಒಳ್ಳೆ ಮಳೆಯನ್ನ ನಾವು ಈ 4 ದಿನಗಳಲ್ಲಿ ಪಡಿಬಹುದಾಗ್ಯದ. ವಿಶೇಷವಾಗಿ ಬೀದರ್, ಕಲಬುರಗಿ, ಝೈರಾಬಾದ್ ತಾಲೂಕು, ಯಾದಗಿರಿ, ಆಮೇಲೆ ರಾಯಚೂರು ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯನ್ನ ಈ 4 ದಿನಗಳಲ್ಲಿ ನಾವು ಪಡಿಬಹುದಾಗ್ಯದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೆ ಎಷ್ಟು ಅಂತಂದ್ರೆ ಈಗ ನಾನು ಬೀದರ್ದ ಹೇಳಬೇಕು ಅಂತಂದ್ರೆ ಒಂದೇ ನಂಬರ್ ನಿಲ್ತದದು 180 ಮಿಲಿಮೀಟರ್ನಷ್ಟು ಮಳೆ ಈ 4 ದಿವಸಗಳಲ್ಲಿ ಆಗಬೇಕು. ಎರಡನೇ ನಂಬರ್ದೊಳಗೆ ಕಲಬುರಗಿ ಜಿಲ್ಲೆ ಬರ್ತದ, ಸುಮಾರು 150 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು ಈ 4 ದಿನಗಳಲ್ಲಿ. ಝೈರಾಬಾದ್ ತಾಲೂಕಿನೊಳಗೆ 150 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ಮಾಡಲಾಗಿದೆ. ಯಾದಗಿರಿ ಒಳಗೆ ಸುಮಾರು 90 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಆಮೇಲೆ ರಾಯಚೂರು ಜಿಲ್ಲೆ ಒಳಗೆ ಸುಮಾರು 70 ಮಿಲಿಮೀಟರ್ನಷ್ಟು ಮಳೆ ಈ 4 ದಿನಗಳ ಅವಧಿಯೊಳಗೆ ಆಗಬಹುದು ಅಂತ ಒಂದು ನಿರೀಕ್ಷೆ ಅದ. ಅದರ ನಂತರ ಉಳಿದ ಜಿಲ್ಲೆಗಳು ಬರ್ತಾವ. ವಿಜಯಪುರ ಜಿಲ್ಲೆ ಒಳಗೆ ಸುಮಾರು 20 ಮಿಲಿಮೀಟರ್ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗೆ ಸುಮಾರು 15-20 ಮಿಲಿಮೀಟರ್ನಷ್ಟು ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗೆ 20 ಮಿಲಿಮೀಟರ್ನಷ್ಟು, ಬಾಗಲಕೋಟೆ ಜಿಲ್ಲೆ ಒಳಗೆ ಸುಮಾರು 15 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ನಾನು ಸೊಲ್ಲಾಪುರ ಜಿಲ್ಲೆಯನ್ನ ಬಿಟ್ಟೆ, ಸೊಲ್ಲಾಪುರ ಜಿಲ್ಲೆ ಒಳಗೂ ಕೂಡ ಒಳ್ಳೆ ಮಳೆ ಆಗುವಂತಹ ನಿರೀಕ್ಷೆ ಅದ. ಸುಮಾರು 50 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆ ಈ 4 ದಿನಗಳಲ್ಲಿ ಆಗಬಹುದಾಗಿದ. ಸೊಲ್ಲಾಪುರ ಜಿಲ್ಲೆಯವರು ಕೂಡ ಇದನ್ನ ಗಮನಿಸಬೇಕು. ಸಾಕಷ್ಟು ಪ್ರಮಾಣದೊಳಗೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗ್ಯದ. ಈ ಹಿಂದೆ ಈ ಪರಿಸ್ಥಿತಿ ಇರಲಿಲ್ಲ, ಆದ್ರೆ ನಾವು ತಮಗೇನ್ ಹೇಳಿದ್ವಿ, ಶನಿವಾರ ದಿವಸ ಒಳ್ಳೆಯ ಮಳೆಯಾಗುವಂತಹ ಸಾಧ್ಯತೆಗಳಾದವ ಅಂತ ಹೇಳಿದ್ವಿ. ಅದೇ ಪ್ರಕಾರವಾಗಿ ರಾತ್ರಿಯೇ ಶುರುವಾದಂತಹದ್ದು ಅಂದ್ರೆ ಶುಕ್ರವಾರ ರಾತ್ರಿಯೇ ಮಳೆ ಶುರುವಾಯಿತು. ಅದರ ನಂತರ ಇನ್ನೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಮತ್ತು ಮುಂದಿನ 3-4 ದಿನಗಳು ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರ್ತದೆ. ಅದಕ್ಕೆ ಈ ಒಂದು ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಏನು ಚಟುವಟಿಕೆಗಳಾದವ ಅವುಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ವಿಶೇಷವಾಗಿ ಯಾರು ಕೊಯ್ಲು ಮಾಡ್ತಾ ಇದ್ದೀರಿ, ಹೆಸರಿರ್ಬಹುದು ಓದಿರ್ಬಹುದು, ಅವರು ಸ್ವಲ್ಪ ಜತನ ಮಾಡ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ಇದು ಕೊಯ್ಲು ಮಾಡುವಂತಹ ಒಂದು ಸಂದರ್ಭ ಅಲ್ಲ, ಅಥವಾ ಒಣಗಿಸುವಂತಹ ಒಂದು ಸಂದರ್ಭ ಕೂಡ ಅಲ್ಲ. ಹಿಂಗಾಗಿ ಈ ಏನು ಬದಲಾವಣೆ ಆಗಿದೆ ಇದ್ರ ಬಗ್ಗೆ ತಾವು ಕಾಳಜಿ ವಹಿಸಬೇಕು. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮಾಹಿತಿ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಹುಕ್ಕೇರಿಯ ಕಾಡಪ್ಪ, ಯಲ್ಲಪ್ಪ, ಮಲ್ಲಪ್ಪ, ಉಪ್ಪಾರ್ ಮತ್ತು ಸಂಗಡಿಗರಿಂದ ಕೇಳಿ ರಾಧಾನಾಥ. ಕಾಣಿಸತಿತ್ತು ಯಾರಿಗ್ ಗೊತ್ತ? ನಾ ಹೋಗೋದಕ್ಕ ನಮ್ಮ ಓಣಿ ಎಲ್ಲ ಇತ್ತು ಹಳಾಳ ಆಗೋದಕ್ಕ. ಏನಕ್ಕಾಗ್ಲಿ, ನಮ್ಮ ತಾತೆನವ್ರ ಸನಿಹ ಹೋಗಿ ನಾನಾದ್ರೂ ಮಾತಾಡಿಸಿ ಬರ್ತೀನಿ. ಅಣ್ಣ ತಾತೆನವರೇ, ಅಣ್ಣ ತಾತೆನವರ, ಕೈ ಸೊನ್ನೆ ಮಾಡ್ಲಿಕ್ಕೆ ಏನ ಕೈಗೇನ ಸೊಳ್ಳಂಗಿ ಬ್ಯಾನಿ ಆಯ್ತು ಅಣ್ಣ? ಮಾತಾಡೋದಿಲ್ಲ. ಯಾವಾಗಿದ್ರು ನಮ್ಮ ತಾತೆಗೆ ಸೆಮಿ ಸೆಮಿ ಮಾತುಗಳು ಬೇಕ, ಇಲ್ಲಾದ್ರ ಬಾಯಿಗೇನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡಿ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ. ಅಣ್ಣ ತಾತೆ, ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡಿ ತಂದಿದ್ದೇನೆ ಅಣ್ಣ, ಇವನ್ ತಿನ್ರಿ, ನನ್ನ ಜೋಡಿ ನಾಲ್ಕು ಮಾತು ಮಾತಾಡ್ರಿ. ಕೋಗಿಲ ಕೂಗೋದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ, ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ, ನಾನು ಹೋಗೋದು ಉಂಡಿ ಲಾಭಕ್ಕಾಗಿ. ತರಿ ಅಣ್ಣ, ತೆಗೆದುಕೊಳ್ಳಿರಿ. ತರಿ ಅಣ್ಣ ತಾತೆ, ತಿನ್ರಿ. ಹಾ, ತಿನ್ನುವ. ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರು ಎಲ್ಲಿ ಹೋದ್ರು? ಯಾರ್ರಿ ಅಂದ್ರೆ ಬೆಳ್ಳವೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ, ಅವ್ರೆಲ್ಲಿ ಹೋದ್ರು? ಅವ್ರ ಅತ್ತ ಹೋಗಿಬಿಟ್ರವ. ಅತ್ತ ಅಂದ್ರೆ ಇನ್ ರಾತ್ರಿ ಹೋದ್ರ ಅಥವಾ ಹಗಲಿ ಹೋದ್ರ? ಹಗಲಿ ಹೋದ್ರಿ. ಹಗಲಿ ಹೋದ್ರೆ ಅಣ್ಣ, ಇನ್ನು ಮಧ್ಯಾಹ್ನ ವೇಳೆ ಹೋದ್ರೆ ಮುಂಜಾನೆ ಹೋದ್ರ? ಮಧ್ಯಾಹ್ನ ಹೋದ್ರಿ. ಮಧ್ಯಾಹ್ನ ವೇಳೆದಲ್ಲಿ ಹೋದ್ರೆ ಕಾಲ್ ಬಾಳ ಸುಡ್ತಿರ್ಬಿ, ಕಾಲಾಗ ಏನ್ ಬಿಟ್ಟಿದ್ರು? ಅವ್ನ ಪರಿಸ್ಥಿತಿ ಬಹಳ ಕೆಟ್ಟ ಹೋತಾವ್ರಿ. ಅದೆಂಗ? ಅವ್ರಿ ಅವ್ ಹೋಗ್ಬೇಕಾದ್ರೆ ಬಿಸಿಲು ಬಹಳ ಆದ್ರಿಂದ ಬಾಯಿ ಸೊನಾಟಿ ಬೂಟ್ ಮಾಡಿಕೊಟ್ಟಿನ್ರಿ. ತಾತೆ, ಆ ಬಾಳೆ ಸೊನಾಟಿ ಬೂಟ್ ತಲೆ ಮೇಲೆ ಛತ್ರಿ, ವಿಸ್ತರಣಿ ಒಂದ್ ದಂಟಿ ಸುಚಿ ಅವ್ನ ಕೈಯಾಗ ಕೊಟ್ಟಿನ್ರಿ. ಹಾ, ವಿಸ್ತರಣಿ ತಲೆ ಮೇಲೆ ಛತ್ರಿ ಕಾಲ ಬಾಳೆ ಸೊನಾಟಿ ಹತ್ತಿ ಹೋಗ್ಬೇಕಾದ್ರಿ ಯಾತ್ರಿ ಮೇಲೆ ಹೋದ್ರೆ? ಬಕ್ಕ ಹೋರಿ ಮೇಲ್ರಿ. ಬಕ್ಕ ಹೋರಿ ಮೇಲೆ? ಹೌದ್ರಿ. ಅಂದ್ರೆ ಹಿರಿಯರ ಶಾಸ್ತ್ರಿ ನಿಮ್ಮ ಮಾಡಿದ್ದೇನ ಸುಳ್ಳಲ್ಲ. ಒಂದು ಹೆಣ್ಣಿಗಾಗಿ ಕೆಡೋದ, ಒಂದು ಮಣ್ಣಿಗಾಗಿ ಕೆಡೋದ? ಹೌದ್ರಿ. ಒಂದು ಹಳ್ಳಿಗಾಗಿ ಕೆಡಬೇಕನ್ನುವಂತ ಶಾಸ್ತ್ರ ನಿಮಗೆ ಬರೆದಿಟ್ಟದೈತಿ. ಹೌದು. ಕಾಲೋ ಕಾಲಿನ ಎಂತೆಂತ ಜನ ತಾತೆ ಹೆಣ್ಣಿನ ಸಲುವಾಗಿ ಮಣ್ಣು ಮುಚ್ಚಿದ್ದೈತಿ. ಆಯ್ತಿಲ್ಲ, ಈಗ ಸದ್ಯ ನೋಡಿದ್ರೆ ಅವ್ರ ಇಷ್ಟೆಲ್ಲ ಆಗ್ಬೇಕಾದ್ರೆ ಯಾರ ಸಲುವಾಗಿ ಆತು? ಯಾರ ಸಲುವಾಗಿ ಆದ್ರೆ? ನನ್ನ ಸಲುವಾಗಿ. ಏನೇ ಯಾಕಾಗ್ಲಿ, ಆಗ್ಲಿ, ನನ್ನ ಸಲುವಾಗಿ ಇಷ್ಟು ತ್ರಾಸ ತಗೊಂಡ ಅವ್ರ ದೇಶ ಬಿಟ್ಟು ಹೋದ್ರೆ ಅಂದ್ರೆ ಇನ್ನ ಅವ್ರನ್ನ ಹುಡುಕಾಡ್ತಾ ಹೋಗು ನಡ್ರಿ. ಹೋಗ್ರಿ, ಹೋಗ್ ನಡ್ರಿ. ಶಯನ ಮಂತಾದ ಮ್ಯಾಲ ಒಬ್ಬವಳಾಂಗಿರಲಿ, ನನ್ನ ಜೀವನದಂತ ಎಷ್ಟು ಸಮಾಧಾನ ಇಲ್ಲ. ಒಂದ ದಿವಸ ಅಂದ್ರೆ ಒಂದ ತಾಸ, ಹೌದು, ಒಂದ ತಾಸ ಅಂದ್ರೆ ಒಂದ ನಿಮಿಷ, ಹೌದು. ಹಿಂಗ ನನ್ನ ದೇಹದಲ್ಲಿ ಆತ್ಮ ಕೊರಗಲಿಕ್ಕೆ ಹತ್ತಿರುವುದು. ಹೌದು ಅಣ್ಣ, ಅವ್ರು ಎಲ್ಲಿದ್ದಾರೋ ಎಲ್ಲಿಲ್ಲ ಸ್ವಲ್ಪ ಹುಡುಕಾಡಿ ತೋರಿಸಬೇಕಾಯ್ತ್ರಿ. ಹೋಗಿ ನೀಡಲ್ಲವು ಅಣ್ಣ, ನಡೀರಿ, ಹೋಗಿ ಬರ್ರಿ ಅಣ್ಣ. ಇಲ್ಲಿದ್ದಾರ ಅವರೇನ್ ನೋಡು? ಅವ್ರ ಅಲ್ಲವ? ಅವರು ಅಲ್ಲ. ಅಲ್ಲ ಅಲ್ಲ, ಈಚೆ ಕಡೆ ಇವರು ಅಲ್ರಿ. ಆಚೆ ಕಡೆ ಅವರು ಅಲ್ರಿ ಅಣ್ಣ.

ನಾನು ಹೇಳುವ ಮಾತು ಗುರ್ತವಾಯ್ತೇನು. ಚಂದ್ರಪ್ಪೈನಿ ಶ್ರೀರತ್ನಾನಿ ಏಕಗಣಿ ರವಿರತ್ನಾನಿ ಗೃಹರತ್ನಾನಿ ಬಾಲಕಂ ಸಭಾರತ್ನಾನಿ ಪಾಂಡಿತ್ಯಂ ಮಂದ್ರಿ ತಾತ ಗುರ್ತವಾಯ್ತೇನು. ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಂದು ಸುಂದರವಾದ ಹೆಣ್ಣು, ಆ ಹೆಣ್ಣಿನಲ್ಲಿ ದಾನವನ್ನು ಮಾಡುವಂತ ಅನ್ಸ ತಾತ ಹೆಣ್ಣಿದ್ರ ತಾತ ಮನೆಯೊಂದು ನೃತ್ತಿದ್ದಂಗ ಹೌದಲ್ಲ, ಗಂಡ ಹೆಂಡರ ನಡುವೆ ತಾತ ಒಂದು ಗಂಡು ಮಗ ಒಂದು ನೃತ್ತಿದ್ದಂಗ, ಆಕಾಶದೊಳಗೆ ತಾತ ಒಂದು ಚಂದ್ರ ಒಂದು ನೃತ್ತಿದ್ದಂಗ ಹೌದಲ್ಲ. ತಾತ ಒಂದಕ್ಕೆ ಒಂದು ಹೋಲಿ ಪ್ರಕಾರ ಯಾವ ಪ್ರಕಾರವಾಗಿ ಚಂದ ಕಾಣಿಸಬಹುದು ಹಂಗ ತಾತ ಇವಳ ಗಂಡ ಇವನು ನೃತ್ತಿದ್ದಂಗ. ಅಂಥರತ್ನ ಬೆಳಕವನ್ನು ಬಿಟ್ಟು ಪರರತ್ನ ಬೆಳಕಿಗೆ ತಾತ ರತ್ನ ಹಳದ ಬೆಳಕಿಗೆ ಬರುವುದು ಹೌದಲ್ಲ, ಇವರು ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು. ತಾತನವ್ರು ಯಾಕ್ರಿ ಅವ್ರು ಏನಂದ್ರೆ ನಿಮ್ಮ ಮನೆಯಲ್ಲಿ ಒಂದು ರತ್ನ ಹಳ ಅದ ಅದೇ ಆ ಹಳ್ಳ ಆ ತಿಪ್ಪೆಯಲ್ಲಿ ಮುಚ್ಚಿ ಇಟ್ಟಿದಿರಂತ ಎಣ್ಣೆ ರತ್ನ ಹಳ್ಳ ನೀವು ಆ ಪ್ರೀತಿ ಮಾಡಿದಾರೆ ಪ್ರೀತಿ ಮಾಡಿ ಆ ಎಣ್ಣೆ ಹಳ ಬೆಳಕ ನಿಮ್ಗೆ ಬೀಳುದಿಲ್ಲ ಕರಿಬೇಡಿ ಅವ್ರು ಬರುವ ಅಂತ ಹೇಳ್ತಾರ ಅವ್ರು ಅಣ್ಣ. ಯಾವ ಕಾಲಕ್ಕಾದ್ರೂ ಮನುಷ್ಯನಿಗೆ ಮಾತಾಡಿಸ್ಬೇಕಾದ್ರೆ ಮುರಿ ಮುರಿ ಮಾತು ಹೌದು ಹೌದಿಲ್ಲ. ಈಗ ಎರಡು ಸಲ ಅಂತ ಮಾತಾಡ್ಸೀವಿ ಹೌದು, ಇನ್ನೊಂದ್ ಮಾತದ ಇನ್ನೊಂದ್ ಮಾತು ಪ್ರೇಮದಿಂದ ಮಾತಾಡಿಸ್ತೀನಿ ಅಣ್ಣ ಮಾತಾಡಿಸ್ತೀನಿ. ಪ್ರಿಯಕರ ಮೈತರ ಪ್ರಿಯಕರ ಮೈತರ ಏಕಾಏಕಿ ಕಾಲಾಡಿ ಹೋದನವ್ವ ಮನಸೆ ಮಾಡಿ ಏಕಾಏಕಿ ಕಾಲಾಡಿ ಹೋದನವ್ವ ಮನಸೆ ಮಾಡಿ ಗೀತ ನನ್ನ ಅನಂತರ ಏಕಾಏಕಿ ಕಾಲಾಡಿ ಆ ಹೇಳರಿ ಬುದ್ಧಿವಂತರ ನಮ್ಮದನ್ನು ಹೇಳರಿ ಬುದ್ಧಿವಂತರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಅಂತ ಚಾಲಿ ವರ್ಯಾತೆನ ನಾಚಿ ಬಿಟ್ಟ ಕರಿಯತೇನೆ ಮಾಡವಲ್ಲವ್ವ ಸರ್ಕಾರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರ್ಯಾತಿಯನ್ನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಮಾಡವಲ್ಲವ್ವ ಸರ್ಕಾರ ತಾತೇನವ್ರ ಈಗ ಸದ್ಯನ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನನ್ನ ಗಂಡನ ಖಬರ್ ನಾ ಮಾಡ್ಬೇಕಾಗಿದ್ರೆ ಪ್ರೇಮಕ್ಕೆ ಮರಳಾಗಿ ನಾ ಇಲ್ಲಿ ತನಕ ಬರ್ತಿದ್ದಿಲ್ಲ. ಹೌದು, ಈಗ ಸದ್ಯ ನೋಡಿದ್ರೆ ಇವ್ರು ಯಾವಾಗ ನನ್ನ ಮನೆಗೆ ಬಂದವರು ಯಾವಾಗಿಲ್ಲೋ ಎಲ್ಲೋ ನನ್ನ ಇಷ್ಟು ಮನಸ್ಸು ನನ್ನ ಹಂಬಲಿಸ್ತದ. ಈಗ ಸದ್ಯ ಅವ್ರು ಬೇಡಿದ್ದೆಲ್ಲ ಕೊಡ್ತೇನೆ ನಮಗ ಯಾಕ ಬಲ್ಲಂತಾರ ಮತ್ತು ಏನ್ ಬೇಕಾಗ್ತದ ಕೇಳಲ್ಲ ಅನ್ನ ನಾ ಕೊಡ್ತಾ ಇದ್ದೇನೆ. ಸದ್ಯ ಈಗ ಅವ್ರು ಬಂದ್ರೆ ಹೆಂಗಾಗ್ತದ ಗೊತ್ತದ ಹೆಂಗ ನಮ್ಮ ಸಾವಳಿಗೆ ಶಿವಲಿಂಗೇಶ್ವರ ಬಂದಂಗಾಗ್ತದ. ಹೌದು ಅಣ್ಣ ಏಕ್ದಮ್ ಬಂದ್ಬಿಡ ಅಂತ ಹೇಳ್ರಿ ಹೇಳುಗ್ರಿ ಈಗ ನೀ ಏನ್ ಬೇಡಿದ್ರೆ ಕೊಡಕ್ತಾರ ನೀ ಯಾಕಿಲ್ಲತ್ತಪ್ಪ ಏನ್ ಕಾರಣ ಅಂತ ಅವ್ರು ಏನಿಲ್ಲ ಅಂದ್ರ ತಾತ ಈಗ ಹೌದು ಹತ್ತ ಮಾತು ಹೇಳಿದ್ರೊಳಗೆ ಏನು ಅರ್ಥ ಇಲ್ಲ ಮುತ್ತಿನಂಗ ಮಾತು ಹೇಳತ್ತೇನೆ ಕೇಳ ಬಂದ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಬಂದ ಹೋಗು ನೋಡಿ ಏಟಿದ್ದ ಒಂದು ಬರೇ ಕತ್ತಲಿ ಬರುವಾಗ ಎಷ್ಟಗಳ ಸೀದಿ ಹೋಗುವಾಗ ಎಷ್ಟಗಳ ಸೀದಿ ತಿರ ನೋಡಿದ ಏಟಿದ್ದ ಒಂದು ಮೂರ ದಿನದ ಸಂತಿ ಸಂತಿ ಸಂತಿ ಮಾಡಿಕೊಳ್ಳಕರೆ ಬಂದಿರಿ ತಿರುಗಾಡಿ ಮಾಡಿಕೊಂಡಿರಿ ಎಲ್ಲ ಸಂತಿ ಪಾಪದ ಗಂಟನ್ನು ಕಟ್ಟಿಕೊಂಡು ಹೋಗುವಾಗ ತಾತ್ಯ ಮತ್ತೆ ಪುಣ್ಯದ ಸ್ಥಾನ ಏಕೆ ಬೇಕಾಗ್ಯದ ಮೋಕ್ಷವ ದಾರಿಯನ್ನು ಹೊಂದ್ರೆ ತಾತ ಇವರಿಗೂ ಚಂದ ನನಗೂ ಚಂದ ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು. ಅಣ್ಣ ತಾತೇನವ್ರು ಯಾಕ್ರಿ ಅವ್ರ ತರ ನೀವು ಕರಿಬಾರ್ದು ಅವ್ರು ಬರುದಿಲ್ಲ ಅಂತ ಹೇಳ್ತಾರ ಯಾಕೆ ಬರೋದಿಲ್ಲ ಕೇಳ ಇವರನ್ನ ಜರ್ ಬಿಟ್ಟಿದ್ದಾದ್ರೆ ಏನಾಗೋದ್ ಪರಿಸ್ಥಿತಿ ಎಲ್ಲ ಆಗೋದಕ್ಕರೆ ಅಣ್ಣ ಕೇಳಿ ನಾ ಹೇಳ್ತಾನೆ ಹೇಳ್ರಿ. ಓ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರೆ ಬಂದವನಿಗೆ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯಮಂಗಲ ಜಯಮಂಗಲ ಜಯಮಂಗಲ ಜಯಮಂಗಲ ರಾಮ ನೀರೋಳಿದ್ದವನಿಗೆ ಭಾರೆ ಬಂದವನಿಗೆ ನೀರೋಳಿದ್ದವನಿಗೆ ಜಯಮಂಗಲ ರಾಮ ನೀರೋಳಿದ್ದ ನೀಲಕಂಠ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಳ ಜಯ ಮಂಗಳ ತನಕ ಹುಕ್ಕೇರಿಯ ಕಾಡಪ್ಪ ಯಲ್ಲಪ್ಪ ಮಲ್ಲಪ್ಪ ಉಪ್ಪಾರ್ ಮತ್ತು ಸಂಗಡಿಗರಿಂದ ರಾಧಾ ನಟ ಕೇಳಿದ್ರಲ್ಲ, ಈಗ ಇನ್ನೊಮ್ಮೆ ಮಿನಿ ಮಾಹಿತಿ ಮೂಡಿ ಬರಲಿದೆ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರಗಳು. ವಾತಾವರಣ ಬದಲಾದಂಗದ, ಈ ಬದಲಾದಂತಹ ವಾತಾವರಣದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಅನಿಸ್ತು ನನಗೆ. ಅದಕ್ಕೆ ನಾನು ಈ ಸಂದೇಶವನ್ನು ತಮಗೆ ಕಳಿಸ್ತಾ ಇದ್ದೀನಿ. ಮಂಗಳವಾರ ತನಕ ವಾತಾವರಣದೊಳಗೆ ಬಹಳಷ್ಟು ಬದಲಾವಣೆಗಳಾಗ್ಯಾವ, ಇದನ್ನ ನೀವು ಗಮನಿಸಬೇಕು. ಶನಿವಾರದಿಂದ ಮಂಗಳವಾರ ತನಕ ನಾನು ತಮಗೆ ಪರಿಷ್ಕೃತ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಅವರು ಹೇಳುವ ಪ್ರಕಾರ ಬಂಗಾಳ ಕೊಲ್ಲಿ ಒಳಗೆ ಒಂದು ವಾಯುಭಾರ ಕುಸಿತ ಆಗಿದೆ. ಆಮೇಲೆ ಇನ್ನೊಂದು ಈಶಾನ್ಯ ಅರೇಬಿಯನ್ ಸಮುದ್ರದೊಳಗ ಅಲ್ಲೂ ಕೂಡ ಒಂದು ದೊಡ್ಡ ಚಂಡಮಾರುತ ಬೀಸ್ತಾ ಇದೆ. ಆದ್ರೆ ಆ ಚಂಡಮಾರುತಕ್ಕ ನಮಗ ಏನು ಸಂಬಂಧ ಇಲ್ಲ, ಅದು ಪಾಕಿಸ್ತಾನದ ಸಮೀಪ ಇದೆ ಮತ್ತೆ ಅದರ ದಾರಿ ವಾಯುವ್ಯದ ಕಡೆ ಆಗ್ತದೆ. ಹಿಂಗಾಗಿ ಅದರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಎಲ್ಲೆಲ್ಲಿ ಕರಾವಳಿ ಪ್ರದೇಶಗಳದಾವ ಅಂತಹ ಪ್ರದೇಶಗಳಲ್ಲಿ ಅವರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಆದ್ರೆ ನಮಗ ವಿಚಾರ ಇರುವುದೇನಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿ ಒಳಗ, ಮಧ್ಯ ಬಂಗಾಳ ಕೊಲ್ಲಿ ಮತ್ತ ವಾಯುವ್ಯ ಬಂಗಾಳ ಕೊಲ್ಲಿ ಒಳಗ ವಾಯುಭಾರ ಕುಸಿತ ಆಗಿದೆ, ಡಿಪ್ರೆಷನ್ ಆಗಿದೆ. ಅದರಿಂದಾಗಿ ನಮ್ಮ ಭಾಗದೊಳಗ ವಾತಾವರಣ ಬದಲಾಗ್ಯದ ಅನ್ನುವಂತಹ ಮಾತನ್ನ ನಾನು ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೇನೆ. ಇದರ ಪರಿಣಾಮವಾಗಿ ನಮ್ಮಲ್ಲಿ ಒಳ್ಳೆ ಮಳೆಯನ್ನ ನಾವು ಈ ನಾಲ್ಕು ದಿನಗಳಲ್ಲಿ ಪಡಿಬಹುದಾಗಿದೆ. ವಿಶೇಷವಾಗಿ ಬೀದರ್, ಕಲಬುರಗಿ, ಝೈರಾಬಾದ್ ತಾಲೂಕು, ಯಾದಗಿರಿ, ಆಮೇಲೆ ರಾಯಚೂರು ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯನ್ನ ಈ ನಾಲ್ಕು ದಿನಗಳಲ್ಲಿ ನಾವು ಪಡಿಬಹುದಾಗಿದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೆ ಎಷ್ಟು ಅಂತಂದ್ರೆ ಈಗ ನಾನು ಬೀದರ್ದ ಹೇಳಬೇಕು ಅಂತಂದ್ರೆ ಒಂದೇ ನಂಬರ್ ನಿಲ್ತದ, 180 mm ಮಳೆ ಈ ನಾಲ್ಕು ದಿವಸಗಳಲ್ಲಿ ಆಗಬೇಕು. ಎರಡನೇ ನಂಬರ್ದೊಳಗೆ ಕಲಬುರಗಿ ಜಿಲ್ಲೆ ಬರ್ತದೆ, ಸುಮಾರು 150 mm ಮಳೆ ಆಗಬೇಕು ಈ ನಾಲ್ಕು ದಿನಗಳಲ್ಲಿ. ಝೈರಾಬಾದ್ ತಾಲೂಕಿನೊಳಗೆ 150 mm ಮಳೆ ನಿರೀಕ್ಷೆ ಮಾಡಲಾಗಿದೆ. ಯಾದಗಿರಿ ಒಳಗೆ ಸುಮಾರು 90 mm ಮಳೆ ಆಗಬಹುದು. ಆಮೇಲೆ ರಾಯಚೂರು ಜಿಲ್ಲೆ ಒಳಗ ಸುಮಾರು 70 mm ಮಳೆ ಈ ನಾಲ್ಕು ದಿನಗಳ ಅವಧಿಯೊಳಗ ಆಗಬಹುದು ಅಂತ ಒಂದು ನಿರೀಕ್ಷೆ ಅದ. ಅದರ ನಂತರ ಉಳಿದ ಜಿಲ್ಲೆಗಳು ಬರ್ತಾವ. ವಿಜಯಪುರ ಜಿಲ್ಲೆ ಒಳಗೆ ಸುಮಾರು 20 mm ಆಗಬಹುದು, ಕೊಪ್ಪಳ ಜಿಲ್ಲೆ ಒಳಗೆ ಸುಮಾರು 15-20 mm ಆಗಬಹುದು, ಬಳ್ಳಾರಿ ಜಿಲ್ಲೆ ಒಳಗೆ 20 mm, ಬಾಗಲಕೋಟೆ ಜಿಲ್ಲೆ ಒಳಗೆ ಸುಮಾರು 15 mm ಮಳೆ ಆಗಬಹುದು. ನಾನು ಸೊಲ್ಲಾಪುರ ಜಿಲ್ಲೆಯನ್ನ ಬಿಟ್ಟೆ, ಸೊಲ್ಲಾಪುರ ಜಿಲ್ಲೆ ಒಳಗೂ ಕೂಡ ಒಳ್ಳೆ ಮಳೆ ಆಗುವಂತಹ ನಿರೀಕ್ಷೆ ಅದ. ಸುಮಾರು 50 mm ಹೆಚ್ಚು ಮಳೆ ಈ ನಾಲ್ಕು ದಿನಗಳಲ್ಲಿ ಆಗಬಹುದಾಗಿದೆ. ಸೊಲ್ಲಾಪುರ ಜಿಲ್ಲೆಯವರು ಕೂಡ ಇದನ್ನ ಗಮನಿಸಬೇಕು. ಸಾಕಷ್ಟು ಪ್ರಮಾಣದೊಳಗೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಈ ಹಿಂದೆ ಈ ಪರಿಸ್ಥಿತಿ ಇರಲಿಲ್ಲ, ಆದ್ರೆ ನಾವು ತಮಗೆ ಏನ್ ಹೇಳಿದ್ವಿ, ಶನಿವಾರ ದಿವಸ ಒಳ್ಳೆಯ ಮಳೆಯಾಗುವಂತಹ ಸಾಧ್ಯತೆಗಳಾದ ಅಂತ ಹೇಳಿದ್ವಿ. ಅದೇ ಪ್ರಕಾರವಾಗಿ ರಾತ್ರಿಯೇ ಶುರುವಾದಂತಹದ್ದು ಅಂದ್ರೆ ಶುಕ್ರವಾರ ರಾತ್ರಿಯಿಂದ ಮಳೆ ಶುರುವಾಯಿತು. ಅದರ ನಂತರ ಇನ್ನೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಮತ್ತ ಮುಂದಿನ 3-4 ದಿನಗಳು ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರ್ತದೆ. ಅದಕ್ಕೆ ಈ ಒಂದು ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಏನು ಚಟುವಟಿಕೆಗಳಾದವ ಅವುಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ವಿಶೇಷವಾಗಿ ಯಾರು